ಮಾಡಿಸ್ ಕೊಡ್ಬೇಕು. ಈ ಆತ್ಮವೇ ಬ್ರಹ್ಮ, ಈ ಆತ್ಮ ಬರಲ್ಲ, ಈ ಬ್ರಹ್ಮನೇ ಆತ್ಮ ಅಂತ. ಆತ್ಮ ಅಂದ್ರೆ ಏನಂತ ನಮ್ಗೆ ಗೊತ್ತಾಯ್ತು, ದಯಮಾತ್ಮ. ಆತ್ಮ ಬ್ರಹ್ಮ ಅಂದ್ರೆ ಈ ಭಗವಂತನೇ ಆತ್ಮ. ಆತ್ಮ ಅನ್ನೋದಕ್ಕೊಂದು ಮುಖ್ಯ ಅರ್ಥ ಎಲ್ಲ ಕಾಲದಲ್ಲಿ ಇರುವಂತದ್ದು, ಎಲ್ಲ ದೇಶದಲ್ಲಿ ಇರುವಂತದ್ದು, ಎಲ್ಲವನ್ನು ಬಂಧಿಸುವಂತದ್ದು. ಯಾರು ನಾವ ಅಂದ್ರೆ ಆತ್ಮ ಶಬ್ದ ಮುಖ್ಯ ಅಂತ ಪರಮಾತ್ಮನೇ. ಅದರಿಂದ ಈ ಬ್ರಹ್ಮನೇ ಆತ್ಮ ಯಾರು ಬರಿಕೊಂಡನೋ ಅವರು ಮುಖ್ಯವಾಗಿ ಆತ್ಮ ಶಬ್ದವಾಗ್ಯ. ನಾವೆಲ್ಲ ಆತ್ಮನೇ ಅಲ್ಲ, ಪೂರ್ಣ ಆತ್ಮನಲ್ಲ, ಕಿಂಚಿತ್ ಆತ್ಮನಷ್ಟೇ, ಭಗವಂತ ಒಬ್ಬನೇ ಆತ್ಮ. ಅದರಿಂದ ಗೌಣಶ್ಚೇಯನ್ನ ಎಷ್ಟು ಮುಖ್ಯ ಒತ್ತಡ ಅಂದ್ರೆ ವೇದ ವ್ಯಾಸ ಗೌಣಶ್ಚೇಯನ್ನ ಆತ್ಮ ಶಬ್ದ ಆತ್ಮ ಮಾರೇ ದ್ರಷ್ಟವ್ಯ ಶೋಧವ್ಯೋ ಮಂತವ್ಯೋ ನಿತ್ಯಾಸ್ತವ್ಯ ವೇದ ಹೇಳ್ತದೆ. ಆತ್ಮನನ್ನು ತಿಳಿದು ಆತ್ಮ ಮಾರೇ ದ್ರಷ್ಟವ್ಯ ಆತ್ಮವನ್ನು ಕಾಣಬೇಕು. ಅದಕ್ಕೋಸ್ಕರ ಏನ್ ಮಾಡಬೇಕು? ಶ್ರೋತವ್ಯ ಮಂತವ್ಯ ಆತ್ಮದ ಬಗ್ಗೆ ಕೇಳು, ಆತ್ಮದ ಬಗ್ಗೆ ಮನನ ಮಾಡು, ಆತ್ಮದ ಬಗ್ಗೆ ಧ್ಯಾನ ಮಾಡು. ಮಾಡ್ತಾ ಮಾಡ್ತಾ ಆತ್ಮವನ್ನು ಕಾಣು. ಆತ್ಮದ ಕಾಣುವಂತ ಕಾಣುವಂತಲ್ಲ. ಹಾಗೆ ನಮ್ಮ ಈ ವೈಕ ಜ್ಞಾನದ ಆತ್ಮ ಆ ಒಂದು ಆತ್ಮ ತಿಳ್ಕೊಂಡು ಆ ಒಂದು ಆತ್ಮ ಅನ್ಯ ವಾಚೋ ಮುಖ್ಯ ಮುಳುಗಿಸಿದ್ದು ಬಿಡ್ರಿ ಅದೆಲ್ಲ ಬೇಡ. ಆ ಒಂದು ಆತ್ಮನನ್ನು ತಿಳ್ಕೊಳ್ಳಿ. ಈಗ ಯಾವುದು ಒಂದು ಆತ್ಮ ಇದೆಲ್ಲ ಜೀವನದಲ್ಲಿ ಹೇಳುವಂತಹದ್ದಲ್ಲ. ಆ ಒಂದು ಆತ್ಮ ಅಂದ್ರೆ ಪರಮಾತ್ಮ ಗೌಣಶ್ಚೇ ಇದನ್ನೆಲ್ಲ ಗೌಣ ಅಂದ್ರೆ ಮುಖ್ಯವಾಗಿರ್ತಕ್ಕಂತಹ ತ್ರಿಗುಣಬದ್ಧವಾದ ಜೀವವನ್ನು ಹೇಳ್ತಾರೆ ಅಂತ ನೀವು ಅರ್ಥ ಮಾಡಬೇಡಿ. ಜೊತೆಗೆ ಯಾಕೆಂದ್ರೆ ಆತ್ಮ ಶಬ್ದ ಆತ್ಮ ಅನ್ನುವ ಶಬ್ದವೇ ಮುಖ್ಯವಾಗಿ ಪರಮಾತ್ಮ ಹೆಸರು ಜೀವನ ಹೆಸರಲ್ಲ ಅಂತಾರೆ ವೇದವ್ಯಾಸ. ಹಾಗಾಗಿ ಸಹ ಆತ್ಮ ಅವರು ಎಲ್ಲವನ್ನೂ ತುಂಬಿಕೊಂಡಿರತಕ್ಕಂತಹ ಎಲ್ಲರಿಗೂ ತುಂಬಿರುವ ಎಲ್ಲದರೊಳಗೂ ಅಂತರ್ಯಾಮಿಯಾಗಿ ಸರ್ವಭೂತಾರನಾದಂತಹ ಭಗವಂತ ನೀನಾದ ಕಲೆಯ ಕೃತತ್ವಸಿ ನೀನವನಲ್ಲ. ಮತ್ತೆ ತತ್ವಸಿ ಅನ್ನುವಂಥದ್ದನ್ನು ನಾವು ಬೇರೆ ಬೇರೆ ಚಿಂತನೆ ನೋಡಿದ್ದೇವೆ. ಆದ್ದರಿಂದ ಅಹಂಕಾರ ಪಡಬೇಡಪ್ಪ ಹೇಳಿದರೆ ಭೂಯ ಏವಮೇ ಭಗವಾನ್ ಮಾ ಭಗವಾನ್ ವಿಜ್ಞಾಪಯಸ್ವಿಧಿ ಹೇಳಿದ್ದು ದೃಷ್ಟಾಂತೇನೋ ಮನವರಿಕೆಯಾಯಿತು. ಅದರ ದಾರಿಷ್ಟಾಂತಿಕ ಮನವರಿಕೆ ಆಗಲಿಲ್ಲ. ಎರಡು ಹೂವಿನ ರಸ ಜೇನಿನಲ್ಲಿ ಬೆರೆದಾಗ ನಾನು ಈ ಹೂವಿನ ರಸ ನಾನು ಈ ಹೂವಿನ ರಸ ಅಂತ ಆ ಜೇನಿನಲ್ಲಿ ಇರತಕ್ಕಂಥ ಹೂವಿನ ರಸಗಳಿಗೆ ಗೊತ್ತಿಲ್ಲ ಅಂತ ಅದೊಂದು ದೊಡ್ಡ ಸಂಗತಿ ಅಲ್ಲ. ಯಾಕೆಂದ್ರೆ ಜೇನಿನ ರಸ ಜಡ ಇವಾಗ ಹಾಲು ನೀರಿಗೂ ಬೆರೆಸಿದ್ದೇ ಬಿಸಾಗಿದ್ದು ಬಿಡಿ ಹಾಲು ನೀರು ಬೆರೆಸಿದೆ. ಅವಾಗ ಆ ಹಾಲಿಗೆ ನಾನು ಹಾಲು ಆ ನೀರಿಗೆ ಕಾಣಿಸುವುದು ಗೊತ್ತಿಲ್ಲ ಗೊತ್ತಿದ್ದು ಸಾಧ್ಯ. ಯಾಕಂದ್ರೆ ಜಡ ಅದು ಗೊತ್ತಿರ್ಬೇಕು ಯಾರಿಗೆ? ಚೇತನಕ್ಕೆ ಗೊತ್ತಾಗ ಅಲ್ಲಿ ಹಾಲು ನೀರು ಬೆರಕೆ ಆದ್ರೂ ನಾನು ಹಾಲಿಗೆ ನೀರು ಹಾಲು ನೀರು ಹಾಲಿಗೆ ನೀರಿಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿರುವುದೇ ಹಾಗೆ. ಇಲ್ಲಿ ಆಗಲ್ಲ ನೋಡಿ, ಇಲ್ಲಿ ಬೆರಕೆ ಅಂತ ಯಾರು? ನಾನು ಸ್ವಲ್ಪ ನಿದ್ರೆಯಲ್ಲಿ ಭಗವಂತ ಜೊತೆಗೆ ನಾನು ಜೀವ ಚೇತನ ನನಗೆ ಎಚ್ಚರ ಇದೆ ನನಗೆ ಅರಿವಿದೆ ನನಗೇ ಗೊತ್ತಾಗಲಿ ಗೊತ್ತಾಗಲಿಲ್ಲ ಅಂತ ದೊಡ್ಡ ಸತ್ಯ. ಕಾಫಿ ಕುಡಿಯುವಾಗ ಐ ಪಾಪ ಆ ಕೃತಿಗೆ ಇದ್ರ ಹಾಲು ಯಾವುದು ಇದ್ರ ಡಿಕಾಕ್ಷನ್ ಯಾವುದು ಇದ್ರ ಸಕ್ಕರೆ ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರು ಅದು ಗೊತ್ತಿರಬೇಕಾಗಿಲ್ಲ ಅದಕ್ಕೆ ಅದು ಸಕ್ಕರೆ ಜೀವ ಇಲ್ಲ ಹಾಲಿಗೂ ಜೀವ ಇಲ್ಲ ಡಿಕಾಕ್ಷನ್ ಜೀವ ಇಲ್ಲ ಜೀವಕ್ಕೆ ತಾನೇ ಗೊತ್ತಾಗುತ್ತೆ ಚೇತನ. ಅದರಿಂದ ಗೊತ್ತಾಗಬೇಕಾಗಿಲ್ಲ ಅದಕ್ಕೆ ಉದಾಹರಣೆಯ ನಾನು ದೃಷ್ಟಾಂತದಲ್ಲಿ ಯಾವಾಗಲೂ ಪೂರ್ಣ ಸಾಮ್ಯ ಇರುವ ಎರಡು ದೃಷ್ಟಾಂತಗಳೇ ಇಲ್ಲ. 100% ಈಕ್ವಲ್ ಆಗಿರ್ತಕ್ಕ ಎರಡು ದೃಷ್ಟಾಂತಗಳೇ ಇಲ್ಲ. ಯಾಕೆಂದ್ರೆ ಎರಡು ವಸ್ತುಗಳೇ ಇಲ್ಲ. ನೂರಕ್ಕೆ ನೂರು ಸದೃಶವಾದ ಒಂದು ದೃಷ್ಟಾಂತ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕೆ ಮೂರಕ್ಕೆ ನೂರಷ್ಟು ಈ ಕೂಡ ಇನ್ನೊಂದು ವಸ್ತುವೇ ಇಲ್ಲ. ಪ್ರಪಂಚ ಜ್ಞಾನ ನೋಟು ಹೆಚ್ಚು ಪರ್ಫೆಕ್ಟ್ ಆಗಿ ನೂರಕ್ಕೆ ನೂರಷ್ಟು ಈಕ್ವಲ್ ಆಗಿರ್ತಕ್ಕಂಥ ಎರಡು ವಸ್ತುಗಳಿಲ್ಲ. ಆದ್ದರಿಂದ ದೃಷ್ಟಾಂತ ಕೊಡುವಾಗ ಯಾವುದೋ ಒಂದು ಆಸ್ಪೆಕ್ಟ್ ಚೇತನ ಅಚೇತನ ಬಿಟ್ಟುಬಿಡು. ನಾನು ಹೇಳಿದ ಅರಿವಿಲ್ಲ ಆ ಸ್ಥಿತಿಯಲ್ಲಿ ನಿದ್ರೆ ಅವಸ್ಥೆಯಲ್ಲಿ ಅಚೇತನದಂತೆ ಅರಿವು ಏರಿಯಾಗಿರ್ತಾರೆ. ನೀವು ಇಷ್ಟೇ ದೃಷ್ಟಾಂತ ಕೊಟ್ಟಂತ ಅದರಿಂದ ದೃಷ್ಟಾಂತದಲ್ಲಿ ಎಲ್ಲವನ್ನೂ ಅನ್ವಯ ಮಾಡಲಿಕ್ಕಿಲ್ಲ. ಈಗ ಚಂದ್ರನಂತೆ ಮುಖ ಅಂತ ತಮ್ಮ ವರ್ಣನೆ ಮಾಡ್ತಾರೆ. ಚಂದ್ರನಂತೆ ಮುಖ ಅಂದ್ರೆ ಆ ಚಂದ್ರನಷ್ಟು ದೊಡ್ಡದು ಮುಖ ಇದ್ರೆ ಗೊತ್ತೋದೇ ಅಪ್ಪ ಪ್ರಶ್ನೆ ಮಾಡೋದಲ್ಲ. ಅಲ್ಲ ನಾವು ದೊಡ್ಡದು ಅಥವಾ ಆ ಚಂದ್ರ ದೊಡ್ಡ ದೊಡ್ಡ ಹೊಂಡಗಳಿವೆ ದೊಡ್ಡ ದೊಡ್ಡ ಪ್ರಪಾತಗಳಿವೆ ಗೊತ್ತಾನ ಇರ್ಬೋದು. ಅಷ್ಟು ದೊಡ್ಡ ಪರಮಾತ್ಮ ಮುಖದಲ್ಲಿ ಅಂದ್ರೆ ನೋಡುವ ಸುಮಾರ ಕಾಣುತ್ತೆ ಅಂತ ಯಾರೋ ಒಬ್ಬ ತಲೆ ಕಟ್ಟಿ ಆ ಕಟ್ಟಿದಂತೆ ಒಂದು ಪೂರ್ತಿ ಅದನ್ನ ಅನುವಾ ಅದಕ್ಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಮುಖ ಅಂದ್ರೆ ಚಂದ್ರ ಅದೇ ಕೂಡ ಏನೋ ಒಂದು ದುಷ್ಟಾಂತ ಕೊಡುವಾಗ ಅದರಲ್ಲಿ ಯಾವ ಆಸ್ಪತ್ರೆ ಇದ್ದಾಗಿದೆ ಅಂತ ನಾನು ಸಂಧಾನ ಮಾಡುತ್ತೆ. ಎರಡು ಇದು ಚೈತನ್ಯ ಇದ್ದು ವ್ಯರ್ಥ ಪಟ್ಟಣದ ಹಾಗೆ ಅರಿವಿರೋದಿಲ್ಲ ಅಷ್ಟೇ ದುಷ್ಟಾಂತ ಪಟ್ಟು ಅದು ಹೋಗಿ ಚೈತನ್ಯ ಅಂತ ಆದ್ಮೇಲೆ ಅರಿವು ಹಾಕಿಲ್ಲ ಅದು ಜಡ ಅದೇ ಅರಿವಿನ ಬಗ್ಗೆ ಕೂಡ ಸಂಶಯ. ಹೇಳಿ ದೃಷ್ಟಾಂತ ಒಪ್ಪಟೆ ಜಡಕ್ಕೂ ಆವಾಗ ಎಚ್ಚರ ಇರುವುದಿಲ್ಲ. ಅದು ಯಾಕೆ ಎಚ್ಚರ ತಪ್ಪುತ್ತಾನೆ ಜಡ ಚೇತನ ಜಡಕ್ಕೆ ಎಚ್ಚರ ಇರುವುದಿಲ್ಲ ಅಂತ ನನಗೆ ಎಚ್ಚರ ಬರೋ ಪ್ರಶ್ನೆ ಇಲ್ಲ. ಇವನಿಗೆ ಯಾಕೆ ಎಚ್ಚರ ಬರೋದಿಲ್ಲ? ಅದರಿಂದ ನನಗೆ ಈ ದೃಷ್ಟಾಂತದೇ ತಪ್ಪು. ಕೇಂದ್ರದ ದೃಷ್ಟಾಂತ ಹೇಳ್ಕೊಟ್ರೆ ಸರಿಯಾಗತ್ತ? ಇದು ಜಡ, ಹಣ್ಣಿನ ರಕ್ತ, ಹೂವಿನ ರಕ್ತ ಜಡ ಬೇಡ. ನಿಮಗೆ ಚೇತನಗಳ ದೃಷ್ಟಾಂತ ಕೊಟ್ಟು ಈ ದೃಷ್ಟಾಂತವೊಂದೇ ಎಲ್ಲ ಮುಖಗಳಿಗೆ ಕನ್ಫ್ಯೂಷನ್. ಒಂಬತ್ತು ದೃಷ್ಟಾಂತಗಳಲ್ಲಿ ಅದ್ವೈತಗಳಿಗೆ ಕನ್ಫ್ಯೂಷನ್ ಮಾಡಿದ ದೃಷ್ಟಾಂತ ಬಂದೇ ಇದೆ, ಚೇತನದ ದೃಷ್ಟಾಂತ. ಅಲ್ಲಿ ಏನ್ ಹೇಳ್ತಾರೆ? ಯಥಾ ಇಮಾಹ ಸೂರ್ಯರಸ್ಯ ಪುರಸ್ತಾತ್ ಪ್ರತ್ಯಕ್ಷಂತೆ ಪಶ್ಚಾತ್ ಪ್ರತಿತ್ಯ ತಾಹ ಸಮುದ್ರಾತ್ ಸಮುದ್ರಮೇ ವಾಪಿಯಸ್ತಿ ಸಮುದ್ರ ಏವ ಭವತಿ. ಏವಮೇವ ಇಮಾಹ ಸೌಮ್ಯ ಪ್ರಜಾ ಸತಃ ಅಗನ್ಯ ನವಿದು ಸದಾ ಗಚ್ಚಾಮ. ಈಗ ಇಲ್ಲಿ ವಿಷಯ ಏನಂದ್ರೆ, ಬೇರೆ ದೃಷ್ಟಾಂತ ಕೊಡ್ಬೇಕಾಗುತ್ತೆ. ನದಿಗಳ ದೃಷ್ಟಾಂತ ಕೊಡ್ಬೇಕು. ನದಿ ಅದು ಏನು ಜಡವೇ ಅಲ್ವಾ? ಅದು ನದಿ ಜಡ ಅಲ್ಲ. ಇದು ಜನಶಾಸ್ತ್ರದ ನದಿಯಲ್ಲಿ ಸ್ನಾನ ಮಾಡುವುದು ಅಂತಂದ್ರೆ ಜಡವಾದ ನೀರಿನಲ್ಲಿ ಸ್ನಾನ ಮಾಡುವುದಲ್ಲ. ಗಂಗಾ ನದಿ, ಯಮುನಾ ನದಿ ಯಾತ್ರಿಸಿವೆ. ಆ ನದಿಯಲ್ಲಿ ಗಂಗಾ ನಾಮಕವಾಗಿರ್ತಕ್ಕಂಥ ದೇವತೆಯ ವಿಶೇಷ ಶಕ್ತಿ ಸನ್ನಿಧಾನ ಮಾಡಿದೆ. ಅದು ಚೇತನ, ಅದು ಕಲಿಯುವ ಚೇತನ, ಅದು ಜಡ ಅಲ್ಲ. ಯಮುನಾ ನದಿ ಇದ್ರೆ ಯಮುನಾ ಅನ್ನತಕ್ಕಂಥ ದೇವತೆಯ ಸನ್ನಿಧಾನ ಇರತಕ್ಕಂಥ ಪೂರ್ಣ ಪ್ರಮಾಣದಲ್ಲಿ. ಆ ನದಿಯ ದೇವತೆಗಳೇ ಆ ನದಿ ಶಬ್ದವಾಗಿ ಬರೀ ನೀರಲ್ಲ. ಇದರ ಹೆಸರೇ ಬರ್ತಿದ್ದಾರೆ ಯಾಕೆ ಗಂಗಾ ಗಂಗಾ ನದಿ ಅಂತ. ಗಂಗಾ ಅದರ ಅಭಿಮಾನಿ ದೇವತೆ ಆಗುತ್ತೆ. ಇದರ ನದಿ ಅಷ್ಟೇ ಒಂದು ನದಿ, ಹರಿಯುವ ನೀರು ಹರಿಯುವಲ್ಲ ಗಂಗಾ ಅಂತ ಯಾಕೆ. ಗಂಗಾ ಅನ್ನುವ ದೇವಿಯ ನದಿ ಅದು. ಅಂದ್ರೆ ಗಂಗಾ ದೇವಿಯರಲ್ಲಿ ಚೈತನ್ಯ ಶಕ್ತಿ ತುಂಬಿದೆ. ಹಾಗೆ ಯಾವ ಯಾವ ಹೆಸರು ಕಾವೇರಿ ಇದ್ರೆ ಕಾವೇರಿ ಅನ್ನುವ ದೇವತೆ, ಯಮುನಾ ದೇವನ ಅನ್ನೋ ದೇವತೆ, ಗೋದಾವರಿ ಅನ್ನುವ ದೇವತೆ, ಎಲ್ಲ ದೇವತಾ ವಿಶೇಷಗಳು ಆ ನದಿಯಲ್ಲಿ ಸನ್ನಿಹಿತವಾಗಿರುವುದರಿಂದ ಆ ನದಿಗೆ ಆಯಾ ಹೆಸರು. ಹೇಳ್ತಾರೆ ಯಥಾ ಇಮಾಹ ಸೌಮ್ಯ ನದ್ಯ ಪ್ರಾಚ್ಯ ಪಶ್ಚಾತ್ ಪ್ರತಿತ್ಯ ಪುರಸ್ತಾತ್ ಪ್ರಾಚ್ಯ ಸಂಗತ್ಯ. ನದಿಗಳು ಕೆಲವು ಪೂರ್ವಕ್ಕೆ ಕೆಲವು ಪಶ್ಚಿಮಕ್ಕೆ. ಅಂದ್ರೆ ಇದು ನೋಡಿ, ಎರಡೇ ದಿಕ್ಕು ಹೇಳ್ತಾರೆ, ಪೂರ್ವಕ್ಕೆ ಪಶ್ಚಿಮಕ್ಕೆ ಅಂತ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನದಿಗಳು ಎಲ್ಲೇ ಹುಟ್ಟಲಿ ಮೂಲಭೂತವಾಗಿ ನಮಗೆ ನದಿಗಳು ಸಿಗೋದು ಗಂಗಾದಿ ನದಿಗಳು ಹಿಮಾಲಯ ಗಂಗಾ ಯಮುನಾ ಸರಸ್ವತಿ. ಆಮೇಲೆ ಇಲ್ಲಿ ಕೆಳಗಿಂದ ಬರ್ತಾರೆ ಕೆಲವು ನಮ್ಮ ವೆಸ್ಟರ್ನ್ ಘಾಟ್ ಈಸ್ಟರ್ನ್ ಘಾಟ್ ಪೂರ್ವ ವರ್ಷಗಳು ಇದು ಬಿಂದ ಯಾವ್ಯಾವ ಪರ್ವತದಿಂದಲೋ ಬರ್ತದೆ ಎಲ್ಲಿಂದ ಬಂದರು ಅದು ಎಲ್ಲಿ ಸೇರಬೇಕು. ಒಂದು ಪೂರ್ವ ಸಮುದ್ರಕ್ಕೆ ಒಂದು ಪಶ್ಚಿಮ ಉತ್ತರ ಸಮುದ್ರ ಅಂತ ಇಲ್ಲ, ದಕ್ಷಿಣ ಸಮುದ್ರ ಅಂತ ಬೇರೆ ಇಲ್ಲ. ಪೂರ್ವ ಸಮುದ್ರದ ಎಂಟು ಸಮುದ್ರ ಎಂಟೇ ದಕ್ಷಿಣ ಸಮುದ್ರ ಅಂತೆ. ಅದಕ್ಕೆ ಪೂರ್ವದ ನದಿಗಳು ದಕ್ಷಿಣ ಪಶ್ಚಿಮ ನದಿಗಳು ಅಂತ ಎರಡೇ. ಭಾರತದಲ್ಲಿ ಪೂರ್ವಾಭಿಮುಖವಾಗಿ ಹರಿದ ಪೂರ್ವ ಸಮುದ್ರ ಸೇರುವ ನದಿಗಳು ಮನೆ ದಕ್ಷಿಣ ಮತ್ತು ಪಶ್ಚಿಮಾಭಿಮುಖವಾಗಿ ಪಶ್ಚಿಮ ಸಮುದ್ರ ಸೇರುವಂತಲ್ಲಿ ಎರಡೇ. ಉತ್ತರ ಸಮುದ್ರ ಸೇರುವ ನದಿ ಅಂತಿಲ್ಲ, ದಕ್ಷಿಣ ಸಮುದ್ರ ಸೇರುವ ನದಿ ಅಂತಿಲ್ಲ ಎರಡೇ. ಅದನ್ನ ಹೇಳ್ತಾರೆ ಹಿಮಾಹ ಸೌಮ್ಯ ನದಿ. ಈ ನದಿಗಳು ಗಂಗಾದಿ ತೀರ್ಥಗಳು ಏನ್ ಮಾಡ್ತಾವೆ? ಪುರಸ್ತಾತ್ ಪ್ರಾಚ್ಯ ಸೇರಿದಂತೆ ಪೂರ್ವ ದಿಕ್ಕಿಗೆ ಹರಿತಾವೆ. ಪೂರ್ವ ದಿಕ್ಕಿಗೆ ಹರಿಯುವ ನದಿಗಳು ಪೂರ್ವ ಸಮುದ್ರ ಪ್ರವೇಶ. ಆಮೇಲೆ ಪ್ರತೀತ್ಯ ಪಶ್ಚಾತ್ ಪ್ರತೀತ್ಯ ಪಶ್ಚಿಮ ದಿಕ್ಕಿಗೆ ಹರಿತಾವೆ, ಪಶ್ಚಿಮ ಸಮುದ್ರ ಪ್ರವೇಶ. ಹೀಗೆ ಪೂರ್ವಾಭಿಮುಖವಾಗಿ ಪೂರ್ವ ಸಮುದ್ರ ಸೇರುವ ನದಿಗಳು, ಪಶ್ಚಿಮಾಭಿಮುಖವಾಗಿ ಪಶ್ಚಿಮ ಸಮುದ್ರ ಸೇರುವ ನದಿಗಳು. ಗಂಗಾ ನದಿ ಹಿಮಾಲಯದಿಂದ ಹುಟ್ಟಿ ದಕ್ಷಿಣಾಭಿಮುಖವಾಗಿ ಹರಿದು ಬಂದು ಸೇರುವುದು ಪೂರ್ವ ಸಮುದ್ರ ಬಂಗಾಲ ಕೊಲ್ಲಿ. ಹೀಗೆ ಸಿಂಧು ನದಿ ಪಶ್ಚಿಮ ಸಮುದ್ರವನ್ನು ಸೇರುತ್ತೆ. ಯಮುನಾ ಗಂಗಾ ಸರಸ್ವತಿ ದಕ್ಷಿಣ ಸಮುದ್ರ ಪಶ್ಚಿಮ ಸಮುದ್ರ ಪೂರ್ವ ಸಮುದ್ರ. ಹೀಗೆ ಯಾವ ನದಿಗಳೇ ತಗೊಳ್ಳಿ ಅದು ಸಮುದ್ರವನ್ನು ಸೇರುವುದು ಒಂದು ಪೂರ್ವ ಸಮುದ್ರ ಪಶ್ಚಿಮ ಸಮುದ್ರ. ನಮ್ಮ ದಕ್ಷಿಣ ಭಾರತದ ನದಿಗಳು ಪಶ್ಚಿಮ ಸಮುದ್ರ ಈ ಕಡೆ ಒಂದು ಬಂದಾಗ ಪಶ್ಚಿಮ. ಅದರಿಂದ ತಾಹ ಸಮುದ್ರಾದ ಸಮುದ್ರ ಮೇವ ಅಭಿಯಂತಿ. ಈಗ ವಿಶೇಷ ಏನಂದ್ರೆ ಆ ನದಿಗಳು ಬಂದದ್ದಿಯಲ್ಲಿ ಸಮುದ್ರದಿಂದ ಹೋಗಿ ಸೇರುವುದಿಲ್ಲ ಸಮುದ್ರಕ್ಕೆ. ಭಗವಂತನಿಂದಲೇ ಈ ಪ್ರಪಂಚ ಬಂತು, ಭಗವಂತನವರು ಸೇರು. ಎಚ್ಚರಾಗ ಭಗವಂತನಿಂದ ಬಂದ ಹೊರಗೆ ನಿದ್ರೆಯಲ್ಲಿ ಭಗವಂತನ ಸೇರಿದ್ರು. ಸೃಷ್ಟಿಯಲ್ಲಿ ಭಗವಂತನ ಹೊರಗೆ ಬಂದ ಒಳ್ಳೆಯ ಕಾಲದಲ್ಲಿ ಭಗವಂತನ ಬಟ್ಟೆ ಅವಳು ಸೇರಿ. ಹೀಗೆ ಸಮುದ್ರದಿಂದ ನದಿಗಳು ಬಂದ ಹಾಗೆ ಹಿಂದಿಗಿಂತ ಹೆಚ್ಚು ಸಾಮ್ಯ ಇರತಕ್ಕಂಥ ಇನ್ನೊಂದು ವಿಷಯ ಸಮುದ್ರ ತಾಹ ಸಮುದ್ರ ಸಮುದ್ರ ಸಮುದ್ರದಿಂದಲೇ ಬಂದದ್ದು. ಸಮುದ್ರದಿಂದ ನದಿಗಳು ಬರುವುದು ಪರ್ವತದಿಂದ ಅಥವಾ ಅದು ಪರ್ವತದಿಂದ ಎಲ್ಲಿ ಬರುವುದು? ಪರ್ವತದಿಂದ ಏನ್ ಬರುವುದು? ಪರ್ವತದಿಂದ ಬರಬೇಕಾಗಿದ್ದರೆ ಮೇಲೆ ನೀರು ಬರಬೇಕಾದ್ರೆ ನೀರು ಎಲ್ಲಿ ಬರುತ್ತೆ? ಮತ್ತೆ ಮನೆ ತರು ಮನೆ ಇಲ್ಲದೆ ಪರ್ವತದಲ್ಲಿ ನೀರು, ಮನೆಯಿಂದ ಪರ್ವತದಲ್ಲಿ ನೀರು ಹುಟ್ಟುತ್ತ? ನೀರು ಮನೆಯಿಂದ ಬಂದ ನೀರನ್ನ ಪರ್ವತಕ್ಕೆ ಕರೆಕ್ಟು. ಸೊ ಪರ್ವತದಿಂದ ಇಳಿದು ಬಂದು ಸಮುದ್ರ ಸೇರುವ ನೀರು ಎಲ್ಲಿಂದ ಬಂತು? ಪರ್ವತಕ್ಕೆ ನೀರಿಗಿಂತ ಬಂತು, ಮಳೆಯಿಂದ ಬಂತು, ಮಳೆಗೆ ನೀರಿನಿಂದ ಬಂತು, ಸಮುದ್ರದಿಂದ ಸೂರ್ಯ ಹೀರಿದ. ಸೊ ಸಮುದ್ರದ ನೀರೇ ಮಳೆ ಮೂಡವಾಗಿ ಅದು ಮಳೆಯಾಗಿ ಅದು ನದಿಯಾಗಿ ಪುನಃ ಸಮುದ್ರಕ್ಕೆ ಸಮುದ್ರದಿಂದ ಬರುತ್ತಿದ್ದು ಸಮುದ್ರ ಕೂಡಿಸಿ. ಇದು ಹೆಚ್ಚು ವಿವರಣೆಯನ್ನು ಜೀವನ ಮುಂದೆ ಸಾವುಗಳ ಬಗ್ಗೆ, ಎಚ್ಚರ ನಿದ್ರೆಗಳ ಬಗ್ಗೆ ಹೆಚ್ಚು ಸಾಧನವನ್ನು ಕೊಡತಕ್ಕಂಥ ಇನ್ನೊಂದು ಸ್ಥಳ. ಇಲ್ಲಿ ವಿಶೇಷ ಏನಂತಂದ್ರೆ ನೀರು ಉಂಟಲ್ಲ, ನೀರು ಚೇತನ ಗಂಗಾ ನದಿಗೆ ಸ್ನಾನ ಮಾಡುವವರ ಎಚ್ಚರ. ಇವನು ನನ್ನ ನದಿಯಲ್ಲಿ ಸ್ನಾನ ಮಾಡಿ ನನ್ನ ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ, ಇವನ ಪಾಪವನ್ನು ತುಳಿಬೇಕು. ನೀರು ತೊಳೆಯುವ ನೀರಿಗೆ ಬರೇ ನೀರಿಗೆ ಪಾಪ ತೊಳೆಯುವ ಶಕ್ತಿ ಇಲ್ಲ. ಪಾಪ ಪುಣ್ಯಗಳನ್ನು ಅರಿತ ದೇವತೆ ಪಾಪ ಪುಣ್ಯಗಳನ್ನ ಕೊಡತಕ್ಕಂಥ, ಹಾಗಾಗಿ ಆ ದೇವತೆ ಅದನ್ನು ಸ್ನಾನ ಮಾಡತಕ್ಕಂಥ ಚೇತನಕ್ಕೆ ಪಾಪ ಪುಣ್ಯಗಳ ಪ್ರಜೆಯಿಂದ ಯಾರಿಗೆ ಏನು ಪುಣ್ಯ ಕೊಡಬೇಕು? ಅಂಥ ದೇವತೆ ಸಮುದ್ರದಿಂದಲೇ ಆ ಗಂಗಾ ನದಿಯಲ್ಲಿ ಮೇಲೆ ಮಳೆಯಾಗಿ ಬಂದು ಗಂಗೆಯಾಗಲಿ ಪುನಃ ಸಂತೃಪ್ತಿ. ಅದೇ ತಾಹ ಸಮುದ್ರ ಅಂತ ಸಮುದ್ರ ಭೀಮಾಭಿಯ ಸಮುದ್ರ ಸಮುದ್ರದಿಂದ ಹೊರಟು ಆಮೇಲೆ ಸಮುದ್ರಕ್ಕೆ ಸೇರಿತು. ಸಮುದ್ರಕ್ಕೆ ಸೇರಿ ಸಮುದ್ರವೇ ಆಗಿಬಿಟ್ಟವು ಇಲ್ಲ, ಸಹ ಸಮುದ್ರವೇ ಸಮುದ್ರವೇ ಸಮುದ್ರ ಆಗಿರುವ ನದಿ ಅಲ್ವೇ ಅಲ್ಲ, ಸಮುದ್ರ ಸಮುದ್ರವೇ ಅದು ನದಿ ಅಲ್ಲ, ನದಿ ನದಿ ಸಮುದ್ರ ಅಲ್ಲ, ಆದ್ರೆ ಸಮುದ್ರದಲ್ಲಿ ನದಿ ಸೇರಿ ಅಷ್ಟೇ. ದಾಹ ಯಥ ತತ್ರ ನವಿದು ಸಮುದ್ರದಲ್ಲಿ ನದಿಗಳು ಸೇರಿದ್ದು ಹೇಗೆ? ಗೌರಿಗ ಹಾಲಿನಲ್ಲಿ ನೀರು ಸೇರಿಸಿದ್ದಾರೆ, ಬಟ್ ಹಾಲು ನೀರು ಒಂದೇ ಆಗಲಿಲ್ಲ, ಸೇರಿದ್ದು ಮಾತ್ರ ಸೇರಿದ್ದು ಬೇರ್ಪಡಿಸಲಾಗದಂತೆ ಸೇರಿಬಿಟ್ಟು. ಈಗ ಅಕ್ಕಿ ಮತ್ತು ಸಾಸಿವೆ ಮಿಶ್ರಣ ಆದ್ರೆ ತೆಗೆದೇರ್ಬಾರ್ದು, ನೀರು ಮತ್ತು ಹಾಲು ಮಿಶ್ರಣ ಆದರೆ ಇದು ಬೇರ್ಪಡಿಸದ ಹಾಗೆ ಸೇರಿಬಿಟ್ಟು ಅಷ್ಟೇ ಹೊರತು ಅದು ಒಂದೇ ಆದದ್ದಲ್ಲ, ಮತ್ತೆ ಬೇರ್ಪಡಿಸಲಾಗದಂತೆ ಸೇರಿಕೊಂಡು ಒಂದೇ ಆಗುದು. ಏಕೀಭಾವ, ಎಲ್ಲ ನದಿಗಳು ಸಮುದ್ರದಲ್ಲಿ ಏಕೀಭಾವವನ್ನು, ಏಕೀಭಾವ ಅಂತಂದ್ರೆ ಯಾವುದೇ ಎರಡು ವಸ್ತು ಒಂದಾಗುವುದೇ ಇಲ್ಲ, ಒಂದೇ ಇದ್ದದ್ದು ಮತ್ತೆ ಏಕೀಭಾವ ಬಂದು ಏಕೀಭಾವ ಅಂತ ಏನ್ಗೊತ್ತಾ? ಏಕವಲ್ಲದ್ದು ಏಕವಾದ ಏಕೀಭಾವ ಅಂದ್ರೆ ಏಕವಲ್ಲದ್ದು ಏಕವಾದಂತಂದ್ರೆ ಏಕೀಭಾವ ಬಂದಿದೆ. ಈಗ ಗೋವುಗಳು ಸಂಜೆ ಮತ್ತು ಹತ್ತಿಯಲ್ಲಿ ಏಕೀಭಾವವನ್ನು ಹೊಂದಿದವು, ಅಂದ್ರೆ ಹೊರಗಿಂದ ಬೈತಾ ಇರುವಾಗ ಹಸುಗಳಿದ್ದು ಕಟ್ಟಿರ್ತಾರೆ ಒಂದೇ ಆಗೋಯ್ತ, ಆದ್ರೆ ಯಾರು ಒಳಗೆ ಕಳಿಸ್ಲಿಕ್ಕೆ ಇಲ್ಲ, ಒಂದು ಹೌದು ಒಂದು ಒಳಗೆ ಕಳಿಸ್ಲಿಕ್ಕಿಲ್ಲ, ಮತ್ತೆ ಕಟ್ಟಿದ ಕಟ್ಟಬೇಡಪ್ಪ, ಕಟ್ಟಿರ್ಬೇಕಂದ್ರೆ ಒಂದೇ ಆಗಿಬಿಡ್ತಾರೆ. ಏಕೀಭಾವ ದೇಹದಲ್ಲಿ ಒಟ್ಟಾಗುವುದು ಅಂತ ಒಂದಾಗುವುದು ಅಂದ್ರೆ ಮೇಯಿಂದ ಎಲ್ಲೆಲ್ಲೋ ಇದ್ದವು ಫ್ಯಾಷನ್ ಗ್ರೌಂಡ್ ಅಲ್ಲಿ ಹಟ್ಟಿಯಲ್ಲೆಲ್ಲ ಒಟ್ಟಾಗ ಒಂದರಂದ್ರೆ ಒಂದು ಕಟ್ಟಿದ್ರು. ಸೊ ಏಕೀಭಾವ ಅಂದರೆ ಬೇರೆ ಬೇರೆ ಇದ್ದದ್ದು ಒಟ್ಟಾಗುವುದು, ಇಷ್ಟೇ ಅರ್ಥ. ಒಂದಾಗುವುದು ತಲ್ವೇ ಅಲ್ಲ, ಹಾಗೆ ಸಮುದ್ರದಲ್ಲಿ ನದಿಗಳು ಏಕೀಭಾವ ಹೊಂದಿದ್ರು ಅಂದ್ರೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಎಲ್ಲೆಲ್ಲೋ ಹರಿತಾ ಇದ್ದು ಒಂದಾಗು ಒಟ್ಟಾದವು ಅಷ್ಟೇ. ಒಟ್ಟಾದ ಮೇಲೆ ಕೂಡ ಸಹ ಸಮುದ್ರ ಏವ ಭವತಿ, ಸಮುದ್ರ ಸಮುದ್ರವೇ, ನದಿ ಸಮುದ್ರ ಆಗಲಿಲ್ಲ, ಸಮುದ್ರ ನದಿಯೂ ಆಗಲಿಲ್ಲ, ಒಟ್ಟಾಯ್ತು ಅಷ್ಟೇ. ಸಮುದ್ರ ಏವ ಭವತಿ, ಆದರೂ ಕೂಡ ಗಂಗಾ ನದಿಯೇ ಸಮುದ್ರದಲ್ಲಿ ಸೇರಿ ಹೋಯ್ತಲ್ಲ, ಸೇರಿದ ಮೇಲೆ ಗಂಗಾದೇವಿಗೆ ತನ್ನ ನೀರು ಯಾವುದಕ್ಕೂ ತಗೊಳಿತಾ ಇದು ವಿಚಿತ್ರವಾದ ಗಂಗಾದಿ ದೇವತೆಗಳಿಗೆ ಹರಿತಾ ಇರುವಾಗ ಅವರ ಸಮುದ್ರಕ್ಕೆ ಸೇರಿದ ಮೇಲೆ ಈ ಸಮುದ್ರಕ್ಕೆ ಸೇರಿದ ನನ್ನ ನೀರು ಯಾವುದು, ಯಮುನೆಯ ನೀರು ಯಾವುದು, ಅದು ಗಂಗೆಗೂ ಗೊತ್ತಾಗುದು, ಯಮುನೆಗೂ ಗೊತ್ತಾಗುದು, ಚೇತನಕ್ಕೆ ಕೂಡ ಅದು ಸೇರಿದ ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಹೇಳ್ತಾರೆ ದಾಹ ಯಥ ತತ್ರ ನದಿಗಳು, ಸಮುದ್ರದಲ್ಲಿ ಇರುವ ನದಿಗಳು, ಬೇರೆ ಸಮುದ್ರವೇ ನದಿ ಅಲ್ಲ, ಸಮುದ್ರದಲ್ಲಿ ಇರುವ ನದಿಯ ನೀರು, ಆ ನದಿಯ ನೀರಿಗೆ ಇದು ನನ್ನ ನೀರು, ಇದು ನನ್ನ ನೀರು, ದಾ ಯಥ ತತ್ರ ನದಿಗಳು, ಈ ಮಹಾಮಸ್ಮಿ ಈ ಮಹಾತ್ನಾನು ಇಂಥ ನದಿಯ ದೇವತೆ, ಇದು ನನ್ನ ನೀರು, ಇದು ನನ್ನ ನೀರು ಅಂತ ದೇವತೆಗಳಿಗೆ ಗೊತ್ತಾಗುತ್ತೆ, ನದಿ ದೇವತೆಗಳಿಗೆ ಗೊತ್ತಾಗುತ್ತೆ. ಹಾಗೇನೆ ಏವಮೇವ ಕಲಿಸು ದೀವಾ ಪ್ರಜಾ ಸತ ಆಗಮ್ಯ ನವಿದು ಸತ ಆಗಮ್ಯ, ಸಮುದ್ರದಲ್ಲಿರುವ ಆಗಮತ್ತಿಂದ ಸಮುದ್ರದಿಂದ ಬಂದ ಮೇಲೆ ಬಂದ ಮೇಲೆ ಪರಿಚಯ ಹಾಗೆ ಭಗವಂತನಿಂದ ಬಂದ ಮೇಲೆ ಸಮುದ್ರದಿಂದ ಬಂದದ್ದು, ಸಮುದ್ರದಿಂದ ಯಾವ ನೀರು ಬಂದ ಮೇಲೆ ಬರ್ತವೆ ಹೋಗಿ ಸೇರಿದ ಮೇಲೆ ಕೂಡ ಆಗುತ್ತಿಲ್ಲ. ಹಾಗೆ ಜೀವ ಭಗವಂತನಿಂದ ಬಂದ ಮೇಲೆ ಏನು ಬಂದು ಬಿಡುತ್ತೆ, ಭಗವಂತನಿಂದ ಬಂದಿದ್ದೇನೆ ಅನ್ನೋದನ್ನು ಬಂದು ಬಿಡುತ್ತೆ. ರೀತಿ ಭಗವಂತನ ಸ್ಪರ್ಧದ ಅರಿವಿಲ್ಲದೆ ಹೋಯ್ತು. ಹಿಂದೆ ಭಗವಂತನಲ್ಲಿ ಇದ್ದದ್ದು ಮಾಡುತ್ತಿದ್ದೆ, ಇಲ್ಲಿ ಭಗವಂತನ ಸ್ಪರ್ಧದ್ದು ಭಗವಂತವನ್ನು ಸೇರೋದು ಉಂಟು. ಇವರೇನಾಗ್ತಾರೆ ಇದ್ದ ಹೇಳ್ತಾರೆ, ದೈಹ ವ್ಯಾಕೋವ ಸಿಂಹೋವ ಮೃಗೋವ ವರಾಮೋವ ಕಿಂಕೋವ ಮತಂಗೋವ ದಕ್ಷೋವ ಮಜಂಗೋವ ಎತ್ತಿಂತ ಭಗವಂತನಲ್ಲಿ ಇರುವುದನ್ನು ಮರೆತರು ಮಹಾಪತ. ಭಗವಂತನಿಂದಲೇ ಬಂದವರು ಭಗವಂತನಿಂದಲೇ ಒಂದು ಸೇರಬೇಕಾದ ಎಲ್ಲ ಜೀವರು ಅನ್ನೋದನ್ನು ಮರೆತರು ಮಹಾಪತ. ಅಂದ್ರೆ ಸೃಷ್ಟಿ ಸ್ಥಿತಿ ಸಂಸಾರ ಮತ್ತು ಮೋಕ್ಷ ಇದೆ. ಭಗವಂತನ ಇರುವುದು ಸೃಷ್ಟಿ ಕಾಲ ಮತ್ತು ಮೋಕ್ಷ ಶಾಶ್ವತ. ಭಗವಂತನಿಂದ ಬರುವುದು ಭಗವಂತ ಸೇರುವುದು ಸೃಷ್ಟಿ ಸಂಸಾರ. ಈಗ ಸೃಷ್ಟಿ ಸ್ಥಿತಿ ಸಂಹಾರ ಮತ್ತು ಮೋಕ್ಷ ಈ ಜೀವಕ್ಕೆ ಭಗವಂತನಿಂದ ತಿಳ್ಕೊಳ್ಳದೆ ಇದ್ರೆ ದೈಹ ವ್ಯಾಘ್ರೋವ ಸಿಂಹೋವ ಮೃಗೋವ ವರಾಹೋವ ಕಿಂಗೋವ ಮತಂಗೋವ ದಂಶೋವ ಮಶಕೋವ ಎಚ್ಚರಿಸುವುದಾಗುವಂತೆ ಈ ಎಚ್ಚರ ತಪ್ಪಿದ್ದರ ಪರಿಣಾಮವಾಗಿ ಏನೇನೋ ಅನಿಷ್ಟ ಆಗುತ್ತೆ. ಆದ್ದರಿಂದ ಸಯೇಷೋ ಅಡಿಮ ಹಿತದಾಗಿಗಳನ್ನು ಸಮಸ್ಯಾತ್ಮ ತತ್ವ ಶಿಷ್ಯು ತತ್ಸತ್ಯಂ ಸಾತ್ಮ ತತ್ವ ಶಿಷ್ಯು. ಆದ್ದರಿಂದ ಮೊದಲು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಮತ್ತು ಮೋಕ್ಷಕ್ಕೆ ಕಾರಣ ಆಗುತ್ತಿರುವಂತಾನೆ ಸಹಾಯ ಯಶೋ ಅಡಿಮ ಮೊದಲು ತಿಳಿದು ಇವತ್ತೆಲ್ಲ ಹಿತದಾಗಿಗಳನ್ನು ಸತ್ಯ ಅದು ಒಂದೇ ಎಲ್ಲಕ್ಕೂ ಮೂಲದಲ್ಲಿರತಕ್ಕಂತಹ ಸರ್ವನಿಯಾಮಕವಾದ ಗುಣಪೂರ್ಣವಾದ ವಸ್ತು ಅದು ಒಂದೇ ಆತ್ಮಶಬ್ದ ವಾಚ್ಯವಾಗಿರುತ್ತದೆ.